490 ಪಾಯಿಂಟ್ 1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಈ ದಿನದ ಸಂಜೆಯ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಬಿಕೆ ಸುಮತಿಯ ನಮಸ್ಕಾರಗಳು. ಈಗ ಸಮಯ 5:30:22. ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಕೃಷಿರಂಗ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆ ಆಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶು ಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫ್ರೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಇಂದಿನ ಕೃಷಿರಂಗದಲ್ಲಿ ಕೇಳೋಣ, ಮೇವಿನ ಸಂರಕ್ಷಣೆ ಮತ್ತು ಪೌಷ್ಟೀಕರಣ ಈ ವಿಷಯವಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ TM ಪ್ರಭು ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಪ್ರಭು ಅವರು. ನಮಸ್ಕಾರ ಡಾಕ್ಟರ್ ಜಗದೀಶ್ ಅವರೇ. ನಮ್ಮಲ್ಲಿ ಪಶುಪಾಲನೆ ಇವತ್ತು ಒಂದು ಮುಖ್ಯ ಕಸಬು ಅಂತ ಹೇಳ್ಬೋದು. ಹೌದು, ಮೊದಲೆಲ್ಲ ಒಂದು ಕೃಷಿ ಆಧಾರಿತ ಉಪಕಸಬು ಅಂತ ಹೇಳ್ತಾ ಇದ್ವಿ. ಹೌದು, ಆದರೆ ಇವತ್ತು ರೈತ ಬಾಂಧವರು ಪಶುಪಾಲನೆಯನ್ನೇ ಒಂದು ಮುಖ್ಯ ಕಸಬನ್ನಾಗಿ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಕುರಿಗಳು ಕೋಳಿಗಳು ಇಂಥವನ್ನೆಲ್ಲ ಸಾಕಾಣಿಕೆಯನ್ನು ಮಾಡಿ ಕಾಲಕಾಲಕ್ಕೆ ಇವತ್ತು ಆದಾಯವನ್ನು ಪಡಿತಾ ಇದ್ದಾರೆ. ನಾವು ಪಶುಪಾಲನೆಯನ್ನು ಮಾಡುವಾಗ ನಮ್ಮ ಪಶುಗಳಿಗೆ ಸೂಕ್ತವಾದಂಥ ಒಂದು ಆಹಾರವನ್ನು ಕೊಡೋದು ಬಹಳ ಮುಖ್ಯ. ಅದರಲ್ಲಿ ಮೇವಿನ ಪಾತ್ರ ಬಹಳ ಮುಖ್ಯವಾದಂಥದ್ದು. ಮತ್ತು ನಮಗೆ ಮೇವಿನ ಕೊರತೆ ಸಾಧಾರಣವಾಗಿ ಉಂಟಾಗ್ತಲೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಮೇವಿನ ಉಳಿಕೆಗಳನ್ನು ಬಳಸ್ಕೋಬೇಕಾಗತ್ತೆ. ನಮ್ಮಲ್ಲಿರುವಂಥ ಮೇವನ್ನು ನಾವು ಸಮರ್ಥವಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅವುಗಳನ್ನು ಶೇಖರಣೆ ಮಾಡುವಂಥ ವಿಧಾನಗಳ ಕಡೆಯೂ ಕೂಡ ಗಮನವನ್ನು ಹರಿಸ್ಬೇಕಾಗತ್ತೆ. ತಾವಿವತ್ತು ಮುಖ್ಯವಾಗಿ ಈ ಮೇವಿನ ಪೌಷ್ಟೀಕರಣದಲ್ಲಿರುವಂಥ ಪದ್ಧತಿಗಳು ವಿಧಾನಗಳು ಯಾವ್ಯಾವು, ಮತ್ತು ಈ ಮೇವನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಮೇವಿನ ಲಭ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಮೇವು ಮತ್ತು ಇತರೆ ಪಶು ಆಹಾರಗಳ ಲಭ್ಯತೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಕಾರಣಗಳಿಂದ ಇವತ್ತು ಇಳಿಮುಖವಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಕ್ಷೀಣಿಸುತ್ತಿರುವ ನಮ್ಮ ಗೋಮಾಳಗಳು, ಮತ್ತು ನಾವು ಹೆಚ್ಚಾಗಿ ಈ ಹೈಬ್ರಿಡ್ ಅಥವಾ ಸಂಕರಣ ಆಹಾರ ಬೆಳೆಗಳನ್ನು ನಾವು ಬೆಳೀತಾ ಇರೋದು, ಇದರ ಜೊತೆಗೆ ವಾಣಿಜ್ಯ ಬೆಳೆಗಳಿಗೂ ಹೆಚ್ಚು ಆಸಕ್ತಿ ತೋರಿಸ್ತಾ ಇರುವುದು ಮುಖ್ಯ ಕಾರಣ. ಹೌದು, ಇಂಥ ಸಂದರ್ಭದಲ್ಲಿ ನಾವು ಮೇವನ್ನು ಸಂರಕ್ಷಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋದು ಬಹಳ ಸೂಕ್ತವಾದಂಥದ್ದು. ನಮಗೆ ಇವತ್ತು ಒಂದು ವಿಶ್ಲೇಷಣೆಯನ್ನು ಗಮನಿಸಿದಾಗ ಹೆಚ್ಚು ಸುಧಾರಿತ ಪಶು ತಳಿಗಳನ್ನು ನಾವು ಸಾಕೊಂಡಿರೋದು ಹೌದು ನಾವು ಕಾಣ್ತಾ ಇದ್ದೇವೆ. ಈ ಕಾರಣದಿಂದ ಮೇವಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಕಾರಣದಿಂದ ನಾವು ಲಭ್ಯತೆಯ ಒಂದು ಆಹಾರ ಮೇವಿನ ಲಭ್ಯತೆಯ ಒಂದು ಯೋಜನೆಯನ್ನು ರೂಪಿಸಿಕೊಂಡು ವ್ಯವಸ್ಥಿತವಾಗಿ ನಾವು ಯೋಜನೆಗಳನ್ನು ಹಾಕ್ಕೊಳ್ಳೋದ್ರಿಂದ ಪಶುಪಾಲನೆ ಯಶಸ್ವಿಗೊಳ್ಳುವುದಲ್ಲದೆ ಅನೇಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನದಲ್ಲಿ ಒಂದು ಸೂಕ್ತ ಬದಲಾವಣೆ ತರಲಿಕ್ಕೆ ಸಾಧ್ಯವಿದೆ. ಇವತ್ತು ಕೃಷಿ ಹವಾಮಾನದ ಕೈಗೊಂಬೆಯಾಗಿದೆ. ಒಂದೆಡೆ ಹವಾಮಾನ ವೈಪರೀತ್ಯದಿಂದ ಪ್ರವಾಹ ಚಂಡಮಾರುತ, ಇನ್ನೊಂದೆಡೆ ಮಳೆ ಕೊರತೆಯಿಂದ ಬರಗಾಲದ ಪರಿಸ್ಥಿತಿ ಮೇವಿನ ಲಭ್ಯತೆಯಲ್ಲಿ ಕಡಿಮೆ ತುಂಬಾ ಕಡಿಮೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ದೊಡ್ಡ ಗ್ರಾಮದ ಮಟ್ಟದಲ್ಲಿ ನಾವು ಮೇವು ಮತ್ತು ಪಶು ಆಹಾರ ಸಂಗ್ರಹಣೆ ಮಾಡಿ ಮೇವನ್ನು ದೂರದ ಪ್ರದೇಶದಿಂದ ಸಾಗಿಸುವುದು ಅಷ್ಟು ಲಾಭದಾಯಕವಲ್ಲ, ಉತ್ತಮವೂ ಅಲ್ಲ. ಏಕೆಂದರೆ ಈ ಮೇವು ಒಣಮೇವು ಗಾತ್ರದಲ್ಲಿ ದೊಡ್ಡದು, ತೂಕ ಕಡಿಮೆ. ಈ ಕಾರಣದಿಂದ ದೂರದ ಪ್ರದೇಶದಿಂದ ಸಾಗಿಸುವುದು ಬಹಳ ಕಷ್ಟ, ಲಾಭದಾಯಕವೂ ಅನಿಸೋದಿಲ್ಲ. ಸಾಕಷ್ಟು ಖರ್ಚು ಕೂಡ ನಮಗೆ ತಗುಲುತ್ತೆ, ಸಾಕಷ್ಟು ಖರ್ಚು ತಗುಲುತ್ತೆ. ಒಂದು ಸಮೀಕ್ಷೆಯನ್ನು ನಾವು ಗಮನಿಸಿದರೆ ನಮ್ಮ ದೇಶದಲ್ಲಿ ರಾಜಸ್ಥಾನದ ನಂತರ ಕರ್ನಾಟಕವೇ ಎರಡನೆಯ ಬರಗಾಲಕ್ಕೆ ಬಲಿಯಾಗುವಂತಹ ಪ್ರದೇಶವಾಗಿದೆ. ಒಣ ರಾಜ್ಯ ಅಂತ ಹೇಳ್ಬೋದು. ಈ ಕರ್ನಾಟಕದ ಮೂರನೇ ಎರಡರಷ್ಟು ಭಾಗ ಬರಕ್ಕೆ ತುತ್ತಾಗ್ತಾ ಇರೋದನ್ನ ನಾವು ಈಗಾಗಲೇ ಗಮನಿಸಿದ್ದೇವೆ. ಒಟ್ಟಾರೆ 29 ಜಿಲ್ಲೆಗಳಲ್ಲಿ 20 ಜಿಲ್ಲೆಗಳು ಬರಗಾಲಕ್ಕೆ ಒಳಗಾಗಿವೆ. ಈ ಒಂದು ವಾರ್ಷಿಕವಾಗಿ ಮಳೆ ಬೀಳೋದನ್ನು ಗಮನಿಸಿದರೆ ಕೇವಲ 750 ಮಿಲಿಮೀಟರ್ಗಿಂತ ಕಡಿಮೆ ಇರೋದನ್ನ ನಾವು ತಿಳ್ಕೊಂಡಿದ್ದೀವಿ. ಮಳೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೇವಲ 6 ಜಿಲ್ಲೆಗಳಲ್ಲಿ ಈ ಮೇವಿನ ಲಭ್ಯತೆ ತಕ್ಕ ಮಟ್ಟಿಗೆ ಇದೆ, ಲಭ್ಯವಿದೆ. ಇಂಥ 6 ಜಿಲ್ಲೆಗಳನ್ನು ನಾವು ಉದಾಹರಣೆಗೆ ತಗೊಳ್ಳೋದಾದರೆ ದಾವಣಗೆರೆ, ಬಿಜಾಪುರ, ಕೊಪ್ಪಳ, ಬಳ್ಳಾರಿ, ಕೊಡಗು ಮತ್ತು ಗದಗ. ಈ 6 ಜಿಲ್ಲೆಗಳಲ್ಲಿ ಮೇವಿನ ಲಭ್ಯತೆ ತಕ್ಕ ಮಟ್ಟಿಗೆ ಸಾಕಾಗುವಷ್ಟಿದೆ, 80% ಹೆಚ್ಚು ಲಭ್ಯತೆ ಇರುವುದನ್ನು ನಾವು ಗುರುತಿಸಬಹುದು. ಉಳಿದಂತೆ ರಾಜ್ಯದಲ್ಲಿ ಸರಾಸರಿ ಮೇವಿನ ಲಭ್ಯತೆ 56%, ಇನ್ನು 44% ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ತಕ್ಕ ಮಟ್ಟಿಗೆ ಸಾಕಾಗುವಷ್ಟು ಮೇವು ಲಭ್ಯತೆಗೆ ಮುಖ್ಯ ಕಾರಣ ಆ ಜಿಲ್ಲೆಗಳಲ್ಲಿ ಬೆಳೆಯುತ್ತಿರುವಂತಹ ಬೆಳೆಗಳು. ಉದಾಹರಣೆಗೆ ಬಿಳಿ ಜೋಳ, ಗೋವಿನ ಜೋಳ, ಭತ್ತದ ಬೆಳೆಗಳು ಬಹಳ ಸಾಮಾನ್ಯವಾದಂತ ಬೆಳೆಗಳು ಈ 6 ಜಿಲ್ಲೆಗಳಲ್ಲಿ. ಆ ಒಂದು ಕಾರಣದಿಂದ ಬೆಳೆ ಉಳಿಕೆಗಳ ಲಭ್ಯತೆ ಜಾಸ್ತಿ ಇದೆ, ಪಶುಸಂಗೋಪನೆ ಒಂದು ಸುಸ್ಥಿರವಾಗಿ ನಡೆಯುವುದಕ್ಕೆ ಇಲ್ಲಿ ಅವಕಾಶವಿದೆ. 6 ಜಿಲ್ಲೆಗಳಲ್ಲಿ ಉಳಿದಂತೆ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮೇವಿನ ಲಭ್ಯತೆ 40% ಮಾತ್ರ ಇದೆ. ಇನ್ನು ಕೆಲ ಜಿಲ್ಲೆಗಳಾದ ಕೋಲಾರ, ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಮೇವಿನ ಕೊರತೆ ತೀವ್ರವಾಗಿದೆ, 40% ಕಡಿಮೆ ಇರುವಂತಹ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಮಳೆ ಕೊರತೆಯಲ್ಲ, ಬೆಳೆಗಳ ಪದ್ಧತಿ, ಬೆಳೆಗಳ ಆಯ್ಕೆ ಜೊತೆಗೆ ಅಲ್ಲಿ ಪಶುಗಳ ಸಂಖ್ಯೆನೂ ಜಾಸ್ತಿ ಇದೆ. ಬೆಳೆಗಳು ವಾಣಿಜ್ಯ ಬೆಳೆಗಳು, ತರಕಾರಿ ಆಗಿರ್ಬೋದು, ಹೂವಿನ ಬೆಳೆಗಳಾಗಿರ್ಬೋದು, ಇನ್ನಿತರೆ ತೋಟದ ಬೆಳೆಗಳಾಗಿರ್ಬೋದು, ಅದೇ ಆಹಾರದ ಬೆಳೆಗಳು ಮತ್ತು ಅದರಿಂದ ಉಪಯೋಗಕ್ಕೆ ಬರುವಂತ ಬೆಳವಳಿಕೆಗಳ ಕೊರತೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ. ಅಂದ್ರೆ ಮುಖ್ಯವಾಗಿ ಅವರು ಹಣ್ಣು ಹೂವು ವಾಣಿಜ್ಯ ಬೆಳೆಗಳ ಕಡೆಗೆ ಗಮನ ಕೊಡ್ತಾ ಇರೋದ್ರಿಂದ ಮೇವಿನ ಕೊರತೆ ಈ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿದೆ. ಅಂದ್ರೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಸ್ವಲ್ಪ ಮೇವಿನ ಕೊರತೆ ಇದೆ ಅಂತ ನಾವು ಅಂದ್ಕೋಬಹುದು. ಅಂದ್ರೆ ಈಗ ನಮ್ಮಲ್ಲಿ ಏನು ಈ ಮೇವು ಸಿಗುತ್ತಲ್ಲ, ಈಗ ತಾವು ಹೇಳಿದ್ರಿ ಕೆಲವು ಜಿಲ್ಲೆಗಳಲ್ಲಿ 80%, ಕೆಲವರಲ್ಲಿ 50-60% ಇನ್ನು ಕೆಲವರಲ್ಲಿ 40% ಕಡಿಮೆ ಇದೆ ಅಂತಂದು. ಈಗ ಸಿಗುವಂತ ಈ ಒಣಮೇವನ್ನೇ ನಾವು ಸಮರ್ಥವಾಗಿ ಹೇಗೆ ಬಳಸ್ಕೋಬಹುದು ಅಂತೀರಿ? ಈ ನಮ್ಮ ರಾಜ್ಯದಲ್ಲಿ 72% ಈ ಮೇವು ಬೆಳೆಯುಳಿಕೆಯಿಂದ ಲಭ್ಯವಾಗುತ್ತೆ. ಒಟ್ಟು ಬೇಡಿಕೆಯಲ್ಲಿ 72% ಈ ಬೆಳೆಯುಳಿಕೆಯ ಒಂದು ರೂಪದಲ್ಲೇ ಲಭ್ಯವಾಗಿದೆ. ಉಳಿದಂತೆ 24% ಮೇವು ಈ ಹಸಿರು ಹುಲ್ಲಿನ ರೂಪದಲ್ಲಿ ಇದೆ. ಕೇವಲ 4% ಮಾತ್ರ ಈ ಸಾಂದ್ರೀಕೃತ ಪಶು ಉತ್ಪಾದನಾ ಆಹಾರ ರೂಪದಲ್ಲಿ ನಮಗೆ ಲಭ್ಯ ಇದೆ. 70%ಕ್ಕಿಂತ ಜಾಸ್ತಿ ಭಾಗ ನಮಗೆ ಬೆಳೆಯುಳಿಕೆಗಳಿಂದನೇ ಪೂರೈಕೆ ಆಗ್ತಾ ಇರೋದು. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಬೆಳೆಯುಳಿಕೆಗಳನ್ನ ಹೇಗೆ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಬಹುದು ಅನ್ನೋ ಒಂದು ವಿಚಾರ ನಾವು ತೆಗೆದುಕೊಂಡಾಗ ಅನೇಕ ವಿಧಾನಗಳಿದ್ದಾವೆ, ಅವುಗಳನ್ನು ಒಂದೊಂದಾಗಿ ಚರ್ಚೆ ಮಾಡುವ. ಅಂದ್ರೆ ಈಗ ವಿಧಾನಗಳು ಯಾವ್ಯಾವ ಅಂತ ಒಂದು ಮೊದಲು ಒಂದು ಪಟ್ಟಿ ಮಾಡ್ಬಿಡಿ, ಆಮೇಲೆ ನಾವು ಅದನ್ನ ಚರ್ಚೆ ಮಾಡೋಣ. ಮುಖ್ಯವಾಗಿ ನಾವು ಈ ಒಣಮೇವನ್ನ ತುಂಡು ಮಾಡಿ ಕೊಡೋದು ಬಹಳ ಮುಖ್ಯ. ಸರಿ, ಅದು ಒಂದು ವಿಧಾನ. ಆಮೇಲೆ ಇನ್ನೊಂದು ವಿಧಾನ, ಅದನ್ನ ಯೂರಿಯಾ ಅಮೋನೀಕರಣ ಮಾಡಿ ನಾವು ಬಳಸ್ಕೊಳ್ಳೋದ್ರಿಂದ ಪೌಷ್ಟೀಕರಣಗೊಳಿಸಿ ಹೆಚ್ಚು ತಿನ್ನುವ ಹಾಗೆ ನಾವು ಮಾಡುವುದಕ್ಕೆ ಅವಕಾಶ ಇದೆ. ಅಂದ್ರೆ ಯೂರಿಯಾ ಉಪಚಾರ ಅಂತ ಅನ್ಬೋದು, ಯೂರಿಯಾ ಅಮೋನೀಕರಣ, ಯೂರಿಯಾ ಉಪಚಾರ. ಆಮೇಲೆ ಇನ್ನೊಂದು ವಿಧಾನ, ಕೆಲವು ಬೆಳೆ ಉಳಿಕೆಗಳನ್ನ ರಸಮಯವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬಹುದು. ಅದೊಂದು ವಿಧಾನ. ಧಾನ್ಯದ ಭಾಗವನ್ನು ಬೇರ್ಪಡಿಸಿದ ನಂತರ ತಕ್ಷಣ ನಾವು ಆ ಬೆಳೆ ಉಳಿಕೆಯನ್ನ ರಸಮಯವಾಗಿ ಪರಿವರ್ತನೆ ಮಾಡಿಕೊಂಡು ಅದರಲ್ಲಿರುವ ಪೌಷ್ಟಿಕ ಅಂಶವನ್ನು ನಾವು ಕಾಪಾಡಿಕೊಳ್ಬಹುದು, ಹಾಳಾಗದಂತೆ ಕಾಪಾಡಿಕೊಂಡು ನಾವು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ, ಸಂಪೂರ್ಣ ಆಹಾರ ತಯಾರಿಕೆ ಮಾಡುವುದು. ಈ ಬೆಳೆ ಉಳಿಕೆಗಳನ್ನ ಸಂಸ್ಕರಿಸಿ ಬೇರೆ ಧಾನ್ಯ ಹಿಂಡಿಗಳನ್ನ ಜೊತೆಗೂಡಿ ಇದನ್ನ ಸಂಪೂರ್ಣ ಆಹಾರ ರೂಪದಲ್ಲಿನೂ ನಾವು ಮಾಡಿಕೊಂಡಾಗ ಉತ್ಪಾದನೆಯನ್ನ ಸ್ಥಿರವಾಗಿ ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಇದು ಮೇವಚ್ಚು ಅಂತಾರಲ್ಲ, ಮೇವಚ್ಚು, ಮೇವಚ್ಚನ ಮೇವಚ್ಚು ತಯಾರು ಮಾಡ್ಕೊಳ್ಳಕ್ಕೂ ಇದನ್ನ ಬಳಸ್ಕೋಬಹುದು ಹೆಚ್ಚಿನ ರೂಪದಲ್ಲಿ. ಈಗ ಮುಖ್ಯವಾಗಿ ತಾವು ಮೊದಲು ತಿಳಿಸಿದಂತ ವಿಧಾನ ಅಂದ್ರೆ ಈ ಒಡಮೇವನ್ನ ಕತ್ತರಿಸಿ ಬಳಸುವಂತದ್ದು. ಹೌದು ಹೌದು. ಇದನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ವೈಜ್ಞಾನಿಕವಾಗಿ ಅಂತೀರಿ? ಈ ದಪ್ಪ ಕಾಂಡದ ಮೇವುಗಳು, ಉದಾಹರಣೆಗೆ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಅಂತೀವಿ, ಮುಸ್ಕಿನ ಜೋಳ ಅಂತೀವಿ, ಮುಸ್ಕಿನ ಜೋಳ ಅಂತೀವಿ, ಇನ್ನೊಂದು ಬಿಳಿ ಜೋಳ. ಕಾಂಡದ ಗಾತ್ರ ದೊಡ್ಡದು, ಹೌದು, ಎಲೆಗಳ ಅಂಶ ಕಡಿಮೆ. ಇನ್ನು ಕೆಲವು ಉದಾಹರಣೆಗಳು ನಮಗೆ ರಾಗಿ ಹುಲ್ಲಾಗಿರ್ಬೋದು, ಭತ್ತದ ಹುಲ್ಲು, ಗೋಧಿ ಹುಲ್ಲು, ಇವೆಲ್ಲ ಮುಖ್ಯವಾದ ಬೆಳವಳಿಕೆಗಳು. ಇವುಗಳನ್ನ ನಾವು 12-14 ಅಂಗಲ ಉದ್ದಕ್ಕೆ ಕತ್ತರಿಸಿ ಪಶುಗಳಿಗೆ ಕೊಡ್ತಾ ಇರೋದನ್ನ ನಾವು ಗಮನಿಸಿದೀವಿ. ಇದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದೇ ಆಯ್ತು, 1-1.5 ಅಡಿಯವರೆಗೂ ತುಂಡು ಮಾಡಿ ಕೊಡುವಂತದ್ದು, ಕೊಡುವಂತ ಪದ್ಧತಿ ಜಾಸ್ತಿನೇ ಆಯ್ತು. ಉದ್ದ ಅವರು ಬಳಸುವಂತದ್ದು ಕತ್ತರಿ ಅಥವಾ ಈಳಿಗೆಯನ್ನು ಬಳಸಿ 12-14 ಅಂಗುಲ ಉದ್ದಕ್ಕೆ ಕತ್ತರಿಸಿ ಅದನ್ನು ಕೊಡ್ತಾರೆ. ಕುಡುಗೋಲು ಮಚ್ಚು ಇದನ್ನೆಲ್ಲ ಬಳಸಿ ಕತ್ತರಿಸ್ತಾರೆ. ಇದರಿಂದ ದನಗಳಿಗೆ ಹೆಚ್ಚು ತಿನ್ನಲು ಕಷ್ಟವಾಗುತ್ತೆ. ಉದ್ದ ಇರೋದ್ರಿಂದ ಅವು ಎಲೆಗಳನ್ನ ಮಾತ್ರ ಬಳಸ್ಕೊಂಡು ಕಾಂಡವನ್ನ ಹಾಗೆ ಬಿಟ್ಬಿಡ್ತು, ಹಾಗೆ ಬಿಡೋದನ್ನು ನಾವು ಗಮನಿಸಿ ಲಭ್ಯ ಇರುವ ಬೆಳವಳಿಕೆ ಮೇವು ಹಾಳಾಗೋದನ್ನ ನೋಡ್ತೀವಿ. ಅದನ್ನ ತಿಪ್ಪೆಗೆ ಹಾಕ್ತಾರೆ, ಗೊಬ್ಬರ ಮಾಡ್ಕೊಳ್ತಾರೆ, ಉರುವಲಾಗಿ ಬಳಸ್ತಾರೆ. ಈ ಕಾರಣದಿಂದ ನಾವು ಅದನ್ನ ಇನ್ನೂ ಸಣ್ಣದಾಗಿ ತುಂಡು ಮಾಡಿ 4-6 ಅಂಗುಲಕ್ಕೆ ನಾವು ತುಂಡು ಮಾಡಿ ಅದು ವಿದ್ಯುತ್ ಚಾಲಿತ ಯಂತ್ರ ಆಗಿರ್ಬೋದು ಅಥವಾ ಕೈ ಚಾಲಿತ ಯಂತ್ರ ಆಗಿರ್ಬೋದು ಅದನ್ನ ಬಳಸ್ಕೊಂಡು ತುಂಡಿನ ಗಾತ್ರವನ್ನ ಕಡಿಮೆ ಮಾಡೋದ್ರಿಂದ 4-6 ಅಂಗುಲಕ್ಕೆ ಕಡಿಮೆ ಮಾಡೋದ್ರಿಂದ 8-10 ಭಾಗ ಮೇವು ಹಾಳಾಗುವುದನ್ನು ತಪ್ಪಿಸಬಹುದು. ಹೆಚ್ಚು ತಿನ್ನಲಿಕ್ಕೆ ಅವಕಾಶ ಇದೆ, ಉತ್ಪಾದನೆಗೂ ಸಹ ಸಹಾಯವಾಗುತ್ತೆ. ಅಂದ್ರೆ ಈ ಒಂದು ಮೇವನ್ನ ಕತ್ತರಿಸುವಂತ ಯಂತ್ರಗಳಿಗೂ ಕೂಡ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಸಹಾಯಧನ ಕೂಡ ಲಭ್ಯವಾಗುತ್ತೆ. ಸಹಾಯಧನ ಲಭ್ಯವಾಗುತ್ತೆ, ಅದನ್ನು ಬಳಸ್ಕೋಬೇಕು ರೈತರು. ಅಂದ್ರೆ ಮೇವನ್ನ ಸ್ವಲ್ಪ ಸಣ್ಣದಾಗಿ ಕತ್ತರಿಸಿ ಕೊಡೋದ್ರಿಂದ ನಾವು ಈ ಉಳಿಕೆಯಲ್ಲಿ ಆಗುವಂತ ಒಂದು ನಷ್ಟವನ್ನು ತಪ್ಪಿಸಬಹುದು, ಅದನ್ನು ಸದ್ಬಳಕೆ ಮಾಡ್ಕೋಬಹುದು ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನೊಂದು ಈ ಒಣಮೇವಿನ ಯೂರಿಯಾ ಅಮೋನೀಕರಣ ಅಂತ ಅಂದು ಏನು ಹಾಗಂದ್ರೆ? ಬೆಳವಳಿಕೆಯ ಪೌಷ್ಟಿಕಾಂಶದ ಸಾಂದ್ರತೆಯನ್ನ ನಾವು ಗಮನಿಸಿದಾಗ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದೆ, ಸಸಾರಜನಕಾಂಶ ಕಡಿಮೆ ಇದೆ, ಖನಿಜಾಂಶಗಳು ಕಡಿಮೆ ಇದೆ, ಅನ್ನಾಂಗಗಳು ಕಡಿಮೆ ಇದೆ, ಗಾತ್ರದಲ್ಲಿ ದೊಡ್ಡದು, ತೂಕದಲ್ಲಿ ಕಡಿಮೆ ಅಂತ ನಾನು ಮೊದಲು ವಿವರಿಸಿದೆ. ಅದೇ ರೀತಿ ಪೋಷಕಾಂಶಗಳ ಸಾಂದ್ರತೆಯೂ ಸಹ ಬಹಳ ಕಡಿಮೆ, ನೋಡೋದಕ್ಕೆ ಅಪರೂಪ ಕಾಣುತ್ತೆ, ಆದರೆ ಪೋಷಕಾಂಶಗಳು ಕಡಿಮೆ, ಪೋಷಕಾಂಶಗಳ ಪೂರೈಕೆ ಬಹಳ ಕಡಿಮೆ. ಇದು ರಾಸುಗಳ ಹೊಟ್ಟೆಯನ್ನು ತುಂಬಿಸುತ್ತೆ, ಸ್ವಲ್ಪ ಮಟ್ಟಿಗೆ ಹಸಿವನ್ನ ನೀಗಿಸುತ್ತೆ. ಪೋಷಕಾಂಶಗಳ ಒಟ್ಟಾರೆ ಪೂರೈಕೆ ಬಹಳ ಕಡಿಮೆ, ಜೀವನಾಧಾರಕ್ಕೂ ಇದು ಸಾಲದು. ಇದನ್ನ ನಾವು ಪೌಷ್ಟೀಕರಣ ಮಾಡದೆ ನಾವು ಹೆಚ್ಚು ಉಪಯೋಗ ಮಾಡಿಕೊಳ್ಳಿಕ್ಕೆ ಉತ್ಪಾದನೆಯಲ್ಲಿ ಸುಧಾರಣೆ ತರಲಿಕ್ಕೆ ಸಾಧ್ಯವಿಲ್ಲ. ಆದರೂ ಬೇಕೇ ಬೇಕು. ಇದು ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಬೇಕು, ನಾರಿನ ಪೂರೈಕೆಗೆ ಬೇಕು. ಈ ನಾರನ್ನ ನಮ್ಮ ದೊಡ್ಡ ಮೆಲುಕು ಹಾಕುವ ರಾಸುಗಳು ಸೂಕ್ಷ್ಮಾಣು ಜೀವಿಗಳ ಒಂದು ಸಹಾಯದಿಂದ ವಿಭಜಿಸಿ ಬಳಕೆ ಮಾಡೋದು ನಾವು ಈ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ನಾವು ಕಾಣ್ತೀವಿ. ಸರಿ, ಇದನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಅಂದ್ರೆ ಇದರಲ್ಲಿ ಏನು ಪೋಷಕಾಂಶಗಳ ಕೊರತೆ ಇದೆ, ಈ ಒಂದು ಉಪಚಾರ ಕೊಡೋದ್ರಿಂದ ಹೆಚ್ಚಿಸಬಹುದು. ಏನು ವಿಧಾನ ಇದು, ಹೇಗೆ ಅಂತೀರಿ? ಈ ವಿಧಾನದಲ್ಲಿ ನಾನು ಮೊದಲೇ ತಿಳಿಸಿದಂತೆ ಈ ಒಣಮೇವನ್ನ ತುಂಡು ಮಾಡ್ಕೊಳ್ಬೇಕು. ಅಂದ್ರೆ ಈಗ ಎಷ್ಟು ಕಡಿಮೆ ಮಾಡ್ಕೊಳಕ್ ಸಾಧ್ಯವಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಸಾಧಾರಣವಾಗಿ ತಾವು ತಿಳಿಸಿದ್ದು 4-6 ಮಾಡ್ಕೊಳ್ರಿ, ಮಾಡ್ಕೊಂಡ್ರೆ ಒಳ್ಳೇದು. ಅದನ್ನ 1-2 ಅಂಗುಲಕ್ಕೂ ನಾವು ಇಳಿಸಬಹುದು ವಿದ್ಯುತ್ ಚಾಲಿತ ಯಂತ್ರದಿಂದ. ಆದಷ್ಟು ಕಡಿಮೆ ಇದ್ರೂ ಒಳ್ಳೇದು, ಆದಷ್ಟು ಕಡಿಮೆ ಇದ್ರೆ ಬಹಳ ಉಪಯೋಗ. 1-2 ಅಂಗುಲ ಇದ್ರೂ ಒಳ್ಳೇದೇನೆ, ಇದ್ರೂ ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅದಕ್ಕೆ ಸ್ವಲ್ಪ ಶಕ್ತಿಯ ವ್ಯಯ ಜಾಸ್ತಿ ಆಗುತ್ತೆ, ಕಾಲಾವಧಿ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ 4-6 ಅಂಗುಲಕ್ಕಾದ್ರೂ ನಾವು ತುಂಡು ಮಾಡಿಕೊಂಡು ಸರಿ ಅದನ್ನ ಈ ಯೂರಿಯಾ ಅಮೋನೀಕರಣ ಉಪಚಾರಕ್ಕೆ ಬಳಸ್ಕೋಬೇಕು. ಈಗ ತುಂಡು ಮಾಡ್ಕೊಂಡ್ವಿ, ಮೊದಲಿಗೆ ಮಾಡಿಕೊಂಡು ನಾವು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೋ ಅಥವಾ ಸಿಮೆಂಟ್ ನೆಲದ ಮೇಲೋ ಅಥವಾ ಕಲ್ ಚಪ್ಪಡಿ ಒಂದು ನೆಲದ ಮೇಲೋ ಹರಡ್ಕೋಬೇಕು. 1/2 ಅಡಿ ಎತ್ತರಕ್ಕೆ ಹರಡಿಕೊಂಡು ನಾವು ಯೂರಿಯಾ ಅಮೋನೀಕರಣವನ್ನು ಮಾಡಬೇಕು. ಹೇಗೆ ಅಂತೀರಿ ಅದನ್ನ ಮಾಡೋದು? ಈ ಒಂದು 100 ಕೆಜಿ ಈ ತುಂಡರಿಸಿದ ಮೇವನ್ನ ಯೂರಿಯಾ ಅಮೋನೀಕರಣಕ್ಕೆ 4 ಕೆಜಿ ಯೂರಿಯಾವನ್ನ, ಯೂರಿಯಾ ರಸಗೊಬ್ಬರ ಬರುತ್ತಲ್ಲ, ರಸಗೊಬ್ಬರವನ್ನೇ ಬಳಸ್ಕೋಬೇಕು. ಇಲ್ಲಿ ಬಳಸ್ಕೋಬಹುದು ಬೇವಿನ ಲೇಪಿತ ಯೂರಿಯಾವನ್ನು ನಾವು ಇದರಲ್ಲಿ ಬಳಸ್ಕೊಳ್ಬಹುದು, ಏನ್ ತೊಂದರೆ ಏನಾಗಲ್ಲ, ಯಾವುದೇ ತೊಂದರೆ ಇಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಈಗ ಬೇವು ಲೇಪಿತ ಯೂರಿಯಾನೇ ಸಿಗ್ತಾ ಇರೋದು. ಹೌದು ಹೌದು. ಬೇವು ಲೇಪಿತ ಆದ್ರೂ ಏನು ಸಮಸ್ಯೆ ಇದೆ? ಸಮಸ್ಯೆ ಇಲ್ಲ. ಅದನ್ನ ಒಂದು 100 ಕೆಜಿ ಒಣಮೇವಿನ ಪೌಷ್ಟೀಕರಣಕ್ಕೆ 4 ಕೆಜಿ ಬಳಸ್ಕೊಳ್ಳೋ ಗೊಬ್ಬರವನ್ನು ಬಳಸ್ಕೋಬೇಕು. ಈ 4 ಕೆಜಿ ಯೂರಿಯಾ ಗೊಬ್ಬರವನ್ನ ಒಂದು 40 ಲೀಟರ್ ನೀರಿನಲ್ಲಿ ಕರಗಿಸ್ಕೊಳ್ಬೇಕು ಮೊದಲು. ದ್ರಾವಣ ಮಾಡ್ಕೋಬೇಕು. ದ್ರಾವಣ ಮಾಡಿಕೊಂಡು ಅದನ್ನ ಸಿಂಪಡಿಸಬೇಕು. ಈ ತುಂಡು ಮಾಡಿದ ಒಣ ಮೇವು ಮೇಲೆ ಸಿಂಪಡಿಸಬೇಕು. ಹಂತ ಹಂತವಾಗಿ ನಾವು ಸಿಂಪಡಿಸಿ ಅದನ್ನ ಗಾಳಿ ಆಡದಂತೆ ಕನಿಷ್ಠ 20 ದಿವಸ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಅಂದ್ರೆ ಗಾಳಿ ಆಡದಂತೆ ಅಂದ್ರೆ ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಹೊದಿಸಬೇಕು. ನಾವು ಪ್ಲಾಸ್ಟಿಕ್ ಚೀಲನು ಬಳಸಬಹುದು ಅಥವಾ ಕಾಂಕ್ರೀಟ್ ಗುಂಡಿಗಳನ್ನು ನಾವು ಬಳಸ್ಕೊಳ್ಳಕ್ಕೆ ಅವಕಾಶ ಇದೆ. ಡ್ರಮ್ಗಳಲ್ಲೂ ನಾವು ಈ ಪದ್ಧತಿಯನ್ನ ಅಳವಡಿಸ್ಕೋಬಹುದು. ಒಟ್ಟಾರೆ ಗಾಳಿ ಆಡದಂತೆ ಕನಿಷ್ಠ 1-3 ವಾರ ನಾವು ಶೇಖರಣೆ ಮಾಡಿ ಇಟ್ಕೊಂಡು ನಂತರ ಬಳಸಲಿಕ್ಕೆ ಯೋಗ್ಯ. ಅಂದ್ರೆ ಆ ರೀತಿ ನಾವು ಮುಚ್ಚಿರ್ತೀವಲ್ಲ, ಏನ್ ಬದಲಾವಣೆ ಆಗುತ್ತೆ ಮೇವಿನಲ್ಲಿ? ಈ 4 ಕೆಜಿ ಯೂರಿಯಾ ನಾವು ಬಳಸ್ತಾ ಇದೀವಿ. ಇದರಿಂದ ಒಣಹುಲ್ಲಿನ ಸಸಾರಜನಕ ದ್ವಿಗುಣಗೊಳ್ಳುತ್ತೆ. ಅದರಲ್ಲಿ 3 ಇದ್ದಿದ್ದು 6 ಆಗುತ್ತೆ, 4 ಇದ್ದಿದ್ದು 8% ಹೆಚ್ಚಾಗೋದು ಮುಖ್ಯವಾದ ಬದಲಾವಣೆ. ಇನ್ನೊಂದು ಬದಲಾವಣೆ, ನಾರು ಹೆಚ್ಚಿರುವಂತ ಈ ಬೆಳವಳಿಕೆಯಲ್ಲಿ ಲಿಗ್ನಿನ್ ಎಂಬ ಒಂದು ಅಂಶ ಇದೆ. ಕಠಿಣ ಪದಾರ್ಥ, ಕಠಿಣ ಪದಾರ್ಥ. ಅದು ಪೋಷಕಾಂಶ ಅಲ್ಲ, ಅದು ಯಾವಾಗಲೂ ಸೆಲ್ಯುಲೋಸ್ ಎಂಬ ಶರ್ಕರ ಪಿಷ್ಟ ಜೊತೆ ಯಾವಾಗಲೂ ಜೊತೆಯಾಗಿರುತ್ತೆ. ಅದು ಇರೋದ್ರಿಂದ ಈ ಶರ್ಕರ ಪಿಷ್ಟ ಪದಾರ್ಥ ಉಪಯೋಗ ಮಾಡ್ಕೊಳ್ಳಿಕ್ಕೆ ಕಷ್ಟ. ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದನೂ ಕಷ್ಟ ಆಗುತ್ತೆ. ಅಷ್ಟು ಕಠಿಣ, ಅಷ್ಟು ಕಠಿಣ. ಯೂರಿಯಾ ಅಮೋನಿಕಾದಿಂದ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಬೇರ್ಪಟ್ಟು ಈ ಸೆಲ್ಯುಲೋಸ್ ಅನ್ನು ಶರ್ಕರ ಪಿಷ್ಟ ಉಪಯೋಗಕ್ಕೆ ಬರೋದು ಎರಡನೇ ಮುಖ್ಯವಾದಂತ ಒಂದು ಪ್ರಯೋಜನ. ಸರಿ, ಈ ನಾವು ತುಂಡು ಮಾಡಿ ಯೂರಿಯಾ ಅಮೋನೀಕರಣ ಮಾಡೋದ್ರಿಂದ ರಾಸುಗಳು ಹೆಚ್ಚು ತಿನ್ಲಿಕ್ಕೆ ಇಷ್ಟಪಡ್ತವೆ, ಹಾಳಾಗೋದು ಕಡಿಮೆ ಆಗುತ್ತೆ. ಅದೊಂದು ಬಹಳ ಮುಖ್ಯವಾದ ಒಂದು ಬದಲಾವಣೆ. ಇನ್ನು ಇದರಲ್ಲಿ ಖನಿಜಾಂಶಗಳು ಇಂಥವೆಲ್ಲ ಹೆಚ್ಚದಕ್ಕೆ ಏನಾದರೂ ಮಾಡಬಹುದು? ಹೌದು, ನಾನು ಹೇಳಿದೆ, ಮೊದಲೇ ಹೇಳಿದೆ, ಈ ಬೆಳವಳಿಕೆಗಳು ಖನಿಜಾಂಶ ಪೂರೈಕೆಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣ ಅಥವಾ ಏನು ಇಲ್ಲ ಅಂತ ಹೇಳ್ಬೋದು ನಾವು. ಇಂಥ ಪರಿಸ್ಥಿತಿಯಲ್ಲಿ ನಾವು ಬೆಳವಳಿಕೆಯೇ ಮುಖ್ಯ ಆಧಾರ ಪದಾರ್ಥ. ಇಂಥ ಸಂದರ್ಭದಲ್ಲಿ ಈ ಖನಿಜಾಂಶಗಳನ್ನು ಸಹ ಬಳಸ್ಕೋಬಹುದು. ಖನಿಜಾಂಶ ಪುಡಿಯನ್ನು ಯೂರಿಯಾ ಜೊತೆಗೆ 1% ಈ 100 ಕೆಜಿ ಒಣಹುಲ್ಲಿನ ಪೌಷ್ಟಿಕರಣಕ್ಕೆ 1 ಕೆಜಿ ನಾವು ಖನಿಜಾಂಶದ ಪುಡಿಯನ್ನ ಬಳಸ್ಕೊಳ್ಳೋದು ಬಹಳ ಉತ್ತಮ. ಅದರಿಂದ ಖನಿಜಾಂಶಗಳ ಪೂರೈಕೆ ಆಗುತ್ತೆ, ಸಮತೋಲೀಕರಣ ಆಗುತ್ತೆ. ಇದ್ರ ಜೊತೆಗೆ ರುಚಿಯನ್ನು ಹೆಚ್ಚಿಸಲಿಕ್ಕೆ 1 ಕೆಜಿ ಉಪ್ಪನ್ನು ಸಹ ಬಳಸ್ಕೋಬಹುದು. ಲಭ್ಯವಾದಂತ ಒಂದು ಪರಿಸ್ಥಿತಿನಲ್ಲಿ ಈ ನಾವು ಬೆಲ್ಲದ ಕಾಕಂಬಿಯನ್ನು ಸಹ ಬಳಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಒಳ್ಳೇದು. ಆ ಬೆಲ್ಲದ ಕಾಕಂಬಿ ಸಿಗದಿದ್ದ ಪರಿಣಾಮದಲ್ಲಿ ಈ ನಮಗೆ ಉಪಯೋಗಕ್ಕೆ ಬರದಂತ ಬೆಲ್ಲ ಅದನ್ನು ಬಳಸ್ಕೋಬಹುದು. ಕಚ್ಚಾ ರೂಪದ ಬೆಲ್ಲ ನಮ್ಮ ಉಪಯೋಗಕ್ಕೆ, ಜೋನಿ ಬೆಲ್ಲ ನಮ್ಮ ಉಪಯೋಗಕ್ಕೆ ಬರದಂತ ಒಂದು ಸ್ಥಿತಿನಲ್ಲಿ ಅದನ್ನು ಸಹ ನಾವು ಬಳಸ್ಕೊಂಡು ರುಚಿಯನ್ನು ಹೆಚ್ಚಿಸಿಕೊಂಡು ಪೌಷ್ಟಿಕತೆಯನ್ನು ಜಾಸ್ತಿ ಮಾಡಿಕೊಂಡು ಬಳಸ್ಕೊಳ್ಳೋದು ಉತ್ತಮ ಅನ್ನೋದು ನಮಗೆ ಕಂಡು ಬಂದಿರೋ ವಿಷಯ. ಅಂದ್ರೆ ಇಲ್ಲೂ ಕೂಡ ಮೇವನ್ನ ತುಂಡು ತುಂಡ ಮಾಡ್ಕೋಬೇಕಾಗತ್ತೆ? ತುಂಡು ಮಾಡಲೇಬೇಕು, ತುಂಡು ಮಾಡ್ಕೋಬೇಕು. ತುಂಡು ಮಾಡಿ ನಾವು ಈ ಪೌಷ್ಟಿಕರಣ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಹೇಗೆ ಮಾಡ್ಕೋಬೇಕಾಗುತ್ತೆ ತುಂಡು ಮಾಡ್ಕೊಂಡ್ಮೇಲೆ? ತುಂಡು ಮಾಡಿದ್ಮೇಲೆ ನಾವು ಎಲ್ಲ ಪದಾರ್ಥಗಳನ್ನ ನೀರಿನಲ್ಲಿ ಕರಗಿಸಿ ದ್ರಾವಣವನ್ನ ಸಿಂಪಡಿಸಬೇಕು. ಹಂತ ಹಂತವಾಗಿ ಸಿಂಪಡಿಸಿ ಅದನ್ನ ಮೇಲೆ ಕೆಳಗೆ ನಾವು ಮಾಡೋದ್ರಿಂದ ಈ ಅಮೋನೀಕರಣ ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶ ಇದೆ. ನಾನು ಹೇಳಿದೆ, ಮೊದಲನೇ ಪದ್ಧತಿಯಲ್ಲಿ ಹೇಳಿದೆ 4 ಕೆಜಿ ಯೂರಿಯಾ ಅವಶ್ಯಕತೆ ಇದೆ ಅಂತ. 100 ಕೆಜಿ ಒಣಹುಲ್ಲಿನ ಪೌಷ್ಟಿಕರಣಕ್ಕೆ ನಾವು ಆ ಯೂರಿಯಾ ಜೊತೆಗೆ ನಾವು ಖನಿಜಾಂಶ ಮಿಶ್ರಣ, ಉಪ್ಪು ಅಥವಾ ಈ ಕಾಕಂಬಿಯನ್ನ ಬಳಸ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಉಪಯೋಗ ಇದೆ. ಅಂತ ಸಂದರ್ಭದಲ್ಲಿ ಯೂರಿಯಾವನ್ನ 2 ಕಿಲೋ ಮಾತ್ರ ಮಾಡ್ಕೋಬೇಕು. 1 ಕೆಜಿ ಖನಿಜಾಂಶದ ಪುಡಿಯನ್ನು ಬಳಸಿ, 1 ಕೆಜಿ ಉಪ್ಪನ್ನ ಬಳಸಿ, ಅಡಿಗೆ ಉಪ್ಪನ್ನ ಬಳಸಿ, 1-8 ಕೆಜಿ ಕಾಕಂಬಿ ಅಥವಾ ಬೆಲ್ಲ ಅಂತ, ಬೆಲ್ಲ ಜೋನಿ ಬೆಲ್ಲ, ಇವೆಲ್ಲವುಗಳನ್ನ ಒಂದು ಕನಿಷ್ಠ 2 ಲೀಟರ್ ನೀರಿನಲ್ಲಿ ಅಥವಾ 1-5 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕರಗಿಸಿಕೊಂಡು ಅದನ್ನು ಸಿಂಪರಣೆ ಮಾಡಿ ಶೇಖರಿಸಿಟ್ಟುಕೊಂಡು ಬಳಕೆ ಮಾಡ್ಕೋಬಹುದು. ಶೇಖರಣೆ ಎಷ್ಟು ದಿನ ಮಾಡ್ಕೋಬೇಕಾಗುತ್ತೆ? 20 ದಿವಸ ಮಾಡಿಕೊಂಡ್ರೆ ಒಳ್ಳೇದು. 3 ವಾರ ಅಂತ, ಅಥವಾ ನೀವು 20 ದಿವಸ ಮಾಡಲಿಕ್ಕೆ ನಿಮಗೆ ಏನಾದರೂ ತೊಂದರೆಗಳಿದ್ರೆ 1-2 ದಿವಸದಲ್ಲಿ ಅದನ್ನ ಚೆನ್ನಾಗಿ ಒಣಗಿಸಿ ಶೇಖರಿಸಿಟ್ಟುಕೊಂಡು ಬಳಕೆ ಮಾಡ್ಕೋಬಹುದು. 20 ದಿವಸ ನೀವು ಶೇಖರಣೆ ಮಾಡ್ಕೊಳ್ಳೋದ್ರಿಂದ ಉಪಯೋಗಗಳು ಜಾಸ್ತಿ ಇದೆ. ಮತ್ತೆ ಈ ಬರಡು ಮೇವಿನ ಜೊತೆಗೆ ಬೇರೆ ಮೇವನ್ನು ಮಿಶ್ರ ಮಾಡ್ಕೋಬಹುದು? ಬರಡು ಮೇವಿನ ಜೊತೆಗೆ ಹಸಿರು ಮೇವನ್ನು ಮಿಶ್ರಣ ಮಾಡಿ ಬಳಸೋದು ಬಹಳ ಮುಖ್ಯ. ನಮಗೆ ಹಸಿರು ಮೇವಿನ ಲಭ್ಯತೆ ಕೊರತೆ ಇರೋದ್ರಿಂದ 4-5 ಕೆಜಿ ಒಣ ಮೇವನ್ನ ತಿನ್ನೋ ಸಾಮರ್ಥ್ಯ ಇದೆ ಒಂದು ರಾಸುವಿಗೆ, ದೊಡ್ಡ ರಾಸುವಿಗೆ. ಅಂತ ಸಂದರ್ಭದಲ್ಲಿ ಈ 4-5 ಕೆಜಿ ಒಣಮೇವು ತುಂಡು ಮಾಡಿ ನಾವು ಅದನ್ನ ಪೂರೈಕೆ ಮಾಡ್ಕೋಬೇಕು. ಅಂತ 4-5 ಕೆಜಿ ಬೆಳವಳಿಕೆ ಜೊತೆಗೆ 4-5 ಕೆಜಿ ಹಸಿರು ಮೇವನ್ನ ತುಂಡು ಮಾಡಿ ಮಿಶ್ರಣ ಮಾಡಿ ಕೊಡೋದ್ರಿಂದ ಒಣಮೇವಿನ ಈ ಬೆಳವಳಿಕೆಯ ಉಪಯೋಗ ಜಾಸ್ತಿ ಆಗುತ್ತೆ, ತಿನ್ನೋ ಪ್ರಮಾಣ ಜಾಸ್ತಿ ಆಗುತ್ತೆ, ಜೀರ್ಣ ಆಗೋದು ಜಾಸ್ತಿ ಆಗುತ್ತೆ. ಮತ್ತೆ ಈ ಮೇವಿನ ಮರಗಳ ಸೊಪ್ಪು ಬರುತ್ತಲ್ಲ, ಬಹಳ ಮುಖ್ಯವಾದ, ಅದನ್ನು ಬಳಸಿಕೊಂಡು, ಬಹಳ ಮುಖ್ಯವಾದ್ದು ಮೇವಿನ ಮರಗಳು ನಮಗೆ ಈ ಬೇಸಿಗೆನಲ್ಲಿ ಬಹಳ ವರದಾನ ಅಂತ ಹೇಳಿ ವರದಾನ ಅನ್ಬೋದು. ಈ ಮುಖ್ಯವಾಗಿ ಗ್ಲಿರಿಸಿಡಿಯಾ ಇದೆ, ಗೊಬ್ಬರದ ಗಿಡ ಇದೆ, ಸುಬಾಬುಲ್ ಇದೆ, ಹಾಲದ ಮೇವಿನ ಎಲೆಗಳು ಲಭ್ಯತೆ ಇದೆ. ಇತ್ತೀಚೆಗೆ ಹೆಬ್ಬೇವು, ಹೆಬ್ಬೇವು ಬಹಳ ಒಂದು ಉಪಯುಕ್ತವಾದಂತ ಮೇವು. ಅಗಸೆ ಇದೆ, ಹೌದು ಅಗಸೆ, ಚೊಗಚೆ ಇದೆ. ಅನೇಕ ಈ ಮರದ ಮೇವುಗಳನ್ನ ನಾವು ಕನಿಷ್ಠ 1-2 kg, 3 kg ಈ ಬೆಳೆಯುಳಿಕೆ ಜೊತೆಗೆ ಕೊಡೋದ್ರಿಂದ ಸಮತೋಲೀಕರಣ ಜಾಸ್ತಿ ಆಗುತ್ತೆ. ಖನಿಜಾಂಶದ, ಸಸಾರಜನಕದ, ಒಟ್ಟಾರೆ ಪೋಷಕಾಂಶಗಳ ಪೂರೈಕೆಯನ್ನ ನಾವು ಬಲಪಡಿಸಬಹುದು. ಇನ್ನ ಜೊತೆಗೆ ಈಗ ನಮ್ಮಲ್ಲಿ ಏಕದಳ ಮೇವು ಸಿಗುತ್ತೆ, ಒಣಮೇವು, ಹೌದು, ಅದಕ್ಕೆ ಸ್ವಲ್ಪ ದ್ವಿದಳ ಮೇವನ್ನು ಕೂಡ ಬೆರೆಸ್ಕೋಬಹುದು. ಕಡಲೆ ಬಳ್ಳಿ ಅಂತ ಸಿಗುತ್ತೆ, ಹೌದು ಹೌದು, ಅಲಸಂದೆ ಬಳ್ಳಿ ಸಿಗುತ್ತೆ, ಹೌದು, ಇವನ್ನೆಲ್ಲನೂ ಕೂಡ ಸ್ವಲ್ಪ ಬೆರೆಸ್ಕೋಬಹುದು. ಬೆರೆಸ್ಕೋಬಹುದು ಈ ದ್ವಿದಳ ಧಾನ್ಯದ ಉಳಿಕೆಗಳು, ಅದು ಒಣ ರೂಪದಲ್ಲಿ ಸಿಗುತ್ತೆ. ಹಸಿ ರೂಪದಲ್ಲೂ ನಾವು ಲಭ್ಯತೆ ಇರುವಾಗ ಈ ಬೆಳೆ ಉಳಿಕೆಗೆ ಜೊತೆ ನಾವು ಮಿಶ್ರಣ ಮಾಡಿಕೊಂಡು ಬಳಸೋದ್ರಿಂದ ಬಹಳ ಲಾಭ ಇದೆ. ಇನ್ನ ಈ ಬೆಳೆ ಉಳಿಕೆಗಳನ್ನ ನಾವು ರಸಮಯವಾಗಿ ಪರಿವರ್ತಿಸಬಹುದೇ? ಮಾಡಬಹುದು ಮಾಡಬಹುದು. ಇದು ಧಾನ್ಯದ ಪದಾರ್ಥವನ್ನ ನೀವು ಬೇರ್ಪಡಿಸಿ ತಕ್ಷಣ ಈ ಬೆಳೆಯುಳಿಕೆಯನ್ನ ನಾವು ಕಟಾವು ಮಾಡಿ ತುಂಡು ಮಾಡಿ ರಸಮೇವಿನ ಚೀಲ ಅಥವಾ ಗುಂಡಿಗಳಲ್ಲಿ ನಾವು ತಕ್ಷಣ ತುಂಬಬೇಕಾಗುತ್ತೆ. ತುಂಬಿ ಗಾಳಿ ಆಡದಂತೆ ತುಂಬಿ ಕನಿಷ್ಠ 1-1.5 ತಿಂಗಳವರೆಗೂ ಕಾದು ಇದನ್ನ ಸದ್ಬಳಕೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ನಾವು ಧಾನ್ಯ ಬೇರ್ಪಡಿಸುವ ಕಡೆ ಗಮನ ಜಾಸ್ತಿ, ಮೇವನ್ನ ಅಷ್ಟು ಮೇವನ್ನ ನಾವು ಗಮನಿಸಲ್ಲ, ಮೇವಿನ ನಿರ್ಲಕ್ಷ್ಯ ಮಾಡ್ತೀವಿ. ಮೇವನ್ನ ನಿರ್ಲಕ್ಷ್ಯ ಮಾಡಿ ಅದು ಹಾನಿಯಾದ ಒಂದು ಸಂದರ್ಭದಲ್ಲಿ ಅದನ್ನ ನಾವು ಶೇಖರಿಸಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನ ಸ್ವಲ್ಪ ನಾವು ಮನದಲ್ಲಿ ಇಟ್ಕೊಂಡು ಆ ಧಾನ್ಯ ಬೇರ್ಪಡಿಸಿದ ತಕ್ಷಣ ಬೆಳೆಯುಳಿಕೆಯನ್ನ ಕಟಾವು ಮಾಡಿ ತುಂಡು ಮಾಡಿ ರಸಮೇವನ್ ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಗುಂಡಿಗಳಲ್ಲಿ ತುಂಬಿಟ್ಕೊಂಡು ಗಾಳಿ ಆಡದಂತೆ 1-1.5 ತಿಂಗಳ ನಂತರ ಬೇಸಿಗೆ ಒಂದು ಪರಿಸ್ಥಿತಿಯಲ್ಲಿ ಬಳಸಿಕೊಂಡು ಸದ್ದು ಉಪಯೋಗ ಮಾಡಿಕೊಳ್ಳೋದು ಬಹಳ ಒಳ್ಳೆಯ ಒಂದು ವಿಧಾನ. ಈಗ ನಾವು ಯೂರಿಯಾ ಉಪಚಾರ ಮಾಡಿರ್ತೀವಿ, ಕಾಕಂಬಿ ಉಪಚಾರ ಅಥವಾ ಖನಿಜೋಪಚಾರ ಇವೆಲ್ಲ ಮಾಡಿರ್ತೀವಿ, ಮೇವು ಇರುತ್ತೆ, ಆ ಮೇವನ್ನು ನಾವು ಈ ವಾತಾವರಣಕ್ಕೆ ತೆಗೆದ್ಮೇಲೆ ಎಷ್ಟು ದಿನದೊಳಗಾಗಿ ಬಳಸ್ಕೋಬೇಕಾಗತ್ತೆ? ನಾವು ಒಂದು ದಿವಸಕ್ಕೆ 1-5 kg, 10 kg ನಮ್ಮ ಪಶುಗಳ ಜಾನುವಾರುಗಳ ಸಂಖ್ಯೆಯನ್ನು ಆಧರಿಸಿ ನಾವು ಅದನ್ನು ಒಂದು ಚೀಲದಿಂದ ಹೊದಿಕೆಯಿಂದ ಬೇರ್ಪಡಿಸಿ ಗಾಳಿಗೆ ಸ್ವಲ್ಪ ಹೊತ್ತು ಬಿಟ್ಟು 1-2 ಗಂಟೆ ಬಿಟ್ಟು ಹೆಚ್ಚು ಅನಿಲ ಅದು ಗಾಳಿಗೆ ಹೋಗೋ ರೀತಿಯಲ್ಲಿ ನಾವು 1-2 ಗಂಟೆ ಕಾದು ಬಿಟ್ಟು ನಂತರ ಬಳಸ್ಕೋಬಹುದು. ಹಾಗೆ ಅದನ್ನು ಮುಚ್ಚಿಡಬಹುದು, ಕ್ರಮೇಣ ಅದನ್ನ ಬಳಸ್ಕೋಬಹುದು. ಕೆಲವಾರು ದಿವಸಗಳನ್ನ ಬಳಸ್ಕೋಬಹುದು, 15-20 ದಿವಸ 1 ತಿಂಗಳವರೆಗೂ ಬಳಸ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಳ್ಳೋ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ನೊಂದು ತಾವು ತಿಳಿಸಿದ್ದು ಈ ಮೇವಚ್ಚನ್ನು ಕೂಡ ಮಾಡ್ಕೋಬಹುದು ಅಂತ. ಮಾಡ್ಕೋಬಹುದು. ಈ ಮೇವಚ್ಚನ್ನ ಹೇಗೆ ಮಾಡ್ಕೋಬಹುದು ಅಂತೇಳಿ ನಾನು ಮೊದಲೇ ತಿಳಿಸಿದಂತೆ ಈ ಒಣಮೇವು ಗಾತ್ರದಲ್ಲಿ ಹೆಚ್ಚಿರೋದ್ರಿಂದ ದೂರದ ಪ್ರದೇಶಗಳಿಗೆ ಸಾಗಣೆ ಮಾಡೋದು ಸ್ವಲ್ಪ ಕಷ್ಟಕರ ಮತ್ತು ಸ್ವಲ್ಪ ವೆಚ್ಚನೂ ಜಾಸ್ತಿ ತಗಲುವಂತ ಒಂದು ಅನಾನುಕೂಲ. ಹೌದೌದು. ಈ ಸಂದರ್ಭದಲ್ಲಿ ಒಣ ಹುಲ್ಲನ್ನ, ಅದು ಯಾವುದೇ ಒಣ ಹುಲ್ಲಾಗಿರ್ಬೋದು, ಒಣಮೇವು ಆಗಿರ್ಬೋದು, ದಂಟಾಗಿರ್ಬೋದು, ಒಣ ರಾಗಿ ಹುಲ್ಲಾಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು, ಮೆಕ್ಕೆಜೋಳದ ಬೆಳೆಯಲ್ಲಿ ಈ ಮೆಕ್ಕೆಜೋಳ ತೆನೆಯ ಒದಿಕೆ ಆಗಿರುವಂತ ಸಿಪ್ಪೆ ಮುಸ್ಕು ಅಂತೀವಿ, ಮುಸ್ಕು ಅದು ಈಗ ಮೆಕ್ಕೆಜೋಳನ ನಾವು ಪ್ರತ್ಯಕ್ಷ ಕಾಳನ್ನ ಬೇರ್ಪಡಿಸುವಾಗ ಈ ಸಿಪ್ಪೆ ತುಂಡು ತುಂಡಾಗಿ ಬರುತ್ತೆ. ಹೌದೌದು. ಪುನಃ ನಾವು ತುಂಡು ಮಾಡೋ ಅಗತ್ಯ ಇಲ್ಲ, ಅದನ್ನ ನೇರವಾಗಿ ಬಳಸ್ಕೊಳ್ಬಹುದು. ಪೌಷ್ಟೀಕರಣಕ್ಕೆ ನೇರವಾಗಿ ಬಳಸ್ಕೊಳ್ಬಹುದು. ಅದು ರಾಗಿ ಹುಲ್ಲು ಭತ್ತದ ಹುಲ್ಲು ಅಷ್ಟೇ ಪೌಷ್ಟೀಕರಣದಲ್ಲಿ ಸಮಾನಾಂತರವಾದದ್ದು ಆ ಮುಸ್ಕು. ಮುಸ್ಕು ಮತ್ತೆ ಆ ಒಳಗಡೆ ಇರೋ ದಿಂಡು, ದಿಂಡುನು ಸಹ ನಾವು ಪ್ರಯೋಗ ಮಾಡಿ ಅದನ್ನ ಬಳಸ್ಕೊಂಡಿದೀವಿ. ಒಂದು ತುಂಡು ಮಾಡಿ ತೆನೆ ದಿಂಡು, ದಿಂಡು ಕಾಳನ್ನ ಬೇರ್ಪಡಿಸಿದ ನಂತರ ಉಳಿಯೋ ದಿಂಡನ್ನು ಸಹ ನಾವು ಬಳಕೆ ಮಾಡಿ ಕುರಿ ಮೇಕೆಗಳಲ್ಲಿ ನಾವು ಬಳಸ್ಕೊಂಡಿದೀವಿ. ತಿನ್ನೋದನ್ನ ನಾವು ಗಮನಿಸಿದ್ದೇವೆ. ಸರಿ, ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾವು ಅದನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಇವುಗಳನ್ನೆಲ್ಲ ಬಳಸ್ಕೊಂಡು ಅಚ್ಚು ತಯಾರಿಸಬಹುದು. ಈ ಒಣ ಪದಾರ್ಥವನ್ನ ನಾವು 1-2 ಇಂಚು ಅಥವಾ ಅಂಗುಲ ತುಂಡು ಮಾಡಿ ಅಚ್ಚು ಯಂತ್ರಗಳ ನೆರವಿನಿಂದ ನಾವು ಒತ್ತಡ ಹಾಕಿ ಗಾತ್ರವನ್ನು ಕಡಿಮೆ ಮಾಡುವ ಈ ತಂತ್ರಜ್ಞಾನಕ್ಕೆ ನಾವು ಮೇವಚ್ಚು ವಿಧಾನ ಪದ್ಧತಿಯ ಒಂದು ಪೌಷ್ಟೀಕರಣ ಅಥವಾ ಸಾಂದ್ರೀಕರಣ ಅಂತ ನಾವು ಹೇಳ್ತೀವಿ. ಈ ವಿಧಾನದಿಂದ ಹುಲ್ಲಿನ ಗಾತ್ರವನ್ನು 6-7 ಪಟ್ಟು ಕಡಿಮೆಗೊಳಿಸಿ ಅಚ್ಚಿನ ರೂಪದಲ್ಲಿ ಒಂದು ಪ್ಯಾಕೇಜಿಂಗ್ ಸಾಮಗ್ರಿಯಿಂದ ಸುತ್ತಿ ಸಂಗ್ರಹಿಸಿಟ್ಕೊಳ್ಬಹುದು ಮತ್ತು ಬಳಸಬಹುದು. ಈ ವಿಧಾನದಲ್ಲಿ ಒಣಮೇವಿನ ಜೊತೆಗೆ, ಒಣ ಹುಲ್ಲಿನ ಜೊತೆಗೆ, ಬೆಳೆಯುಳಿಕೆಯ ಜೊತೆಗೆ ಬೇರೆ ಆಹಾರ ಮಿಶ್ರಣಗಳನ್ನು ನಾವು ಬಳಸ್ಕೋಬಹುದು. ಈ ಉತ್ಪಾದನಾ ಆಹಾರ ಸಾಮಗ್ರಿಗಳು ಮುಖ್ಯವಾಗಿ ಧಾನ್ಯಗಳಿರ್ಬೋದು, ಧಾನ್ಯದ ಉಪ ಉತ್ಪನ್ನ ತೌಡಾಗಿರ್ಬೋದು, ಅಥವಾ ಎಣ್ಣೆಕಾಳು ಹಿಂಡಿಗಳಾಗಿರ್ಬೋದು, ಇವನ್ನೆಲ್ಲ ನಾವು ಇದರಲ್ಲಿ ಬಳಸ್ಕೋಬಹುದು. ಈ ಮೇವು ಹೆಚ್ಚು ತಯಾರಿಕೆಯಲ್ಲಿ ಬಳಸ್ಕೊಂಡು ಖನಿಜಾಂಶಗಳನ್ನು ಸಹ ಒಳಗೊಂಡಂತೆ ಈ ಸಂಪೂರ್ಣ ಆಹಾರವನ್ನು ನಾವು ಈ ರೀತಿ ತಯಾರು ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆಗೆ ವೆಚ್ಚವನ್ನು ತಗೊಳ್ಳೋದನ್ನ ಕಡಿಮೆ ಮಾಡಬಹುದು. ಈ ಸಂಪೂರ್ಣ ಆಹಾರ ಎಲ್ಲ ಪೌಷ್ಟಿಕಾಂಶಗಳ ಒಂದು ಲಭ್ಯತೆ ಇರುವಂತಹ ಒಂದು ಪದಾರ್ಥವನ್ನ ನಾವು ಬಳಸಿಕೊಂಡು ಉತ್ಪಾದನೆಯನ್ನ ಸುಸ್ಥಿರಗೊಳಿಸಲಿಕ್ಕೆ ಬಹಳ ಉಪಯುಕ್ತ ಒಂದು ಇದು ಪದ್ಧತಿ. ಇದನ್ನ ನಾವು ಅಳವಡಿಸಿಕೊಳ್ಳೋದು ಒಳ್ಳೇದು ಒಳ್ಳೇದು. ಸರ್ಕಾರದಿಂದ ಅನುದಾನ ಸಿಕ್ಕಂತ ಪರಿಸ್ಥಿತಿನಲ್ಲಿ ಇದನ್ನ ಜಿಲ್ಲಾವಾರು ತಾಲೂಕುವಾರು ಮಟ್ಟದಲ್ಲಿ ಈ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡು ಈ ರೀತಿ ಮೇವನ್ನ ಬಳಸ್ಕೊಳ್ಳೋದ್ರಿಂದ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನಾ ಸಾಮರ್ಥ್ಯವನ್ನು ಸಹ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ರೈತ ಬಾಂಧವರೇ, ತಮಗೆ ಈ ಮೇವಿನ ಪೌಷ್ಟೀಕರಣ ಪದ್ಧತಿಗಳು ಮತ್ತು ಮೇವಿನ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಎಂ ಪ್ರಭು ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9449524648. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9449524648. ತುಂಬ ಸಂತೋಷ ಡಾಕ್ಟರ್ ಪ್ರಭು ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮೇವಿನ ಪೌಷ್ಟೀಕರಣ ವಿಧಾನಗಳು ಮತ್ತು ಸಂರಕ್ಷಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮೇವಿನ ಸಂರಕ್ಷಣೆ ಮತ್ತು ಪೌಷ್ಟೀಕರಣ ಈ ವಿಷಯವಾಗಿ ಇದುವರೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಎಂ ಪ್ರಭು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಾರ್ಷಿಕ ಕೃಷಿ ಮೇಳ ನಾಳೆಯಿಂದ ಪ್ರಾರಂಭವಾಗಿ ಇದೇ ಭಾನುವಾರ ದಿನಾಂಕ 14ರವರೆಗೆ ನಡೆಯುತ್ತೆ. ಈ ಕೃಷಿ ಮೇಳ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK ಆವರಣದಲ್ಲಿ ನಡೆಯುತ್ತೆ. ಮುಖ್ಯವಾಗಿ ಈ ಕೃಷಿ ಮೇಳದಲ್ಲಿ ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಶುಕ್ರವಾರ ಬೆಳಗ್ಗೆ 10:30 12:30 ಗಂಟೆ ಸಮಯದಲ್ಲಿ ಕೃಷಿಯಲ್ಲಿ ನವೋದ್ಯಮಗಳು, ಅವಕಾಶಗಳು ಮತ್ತು ಸವಾಲುಗಳು ಎನ್ನುವುದರ ಬಗ್ಗೆ ಚರ್ಚಾಗೋಷ್ಠಿ ಇರುತ್ತೆ. ಶನಿವಾರ ಬೆಳಗ್ಗೆ 10:30 to 12:30 ಕೊಯ್ಲೋತ್ತರ ಕೃಷಿ, ಕೃಷಿಕರ ಆದಾಯ ವೃದ್ಧಿ ಎನ್ನುವ ವಿಷಯದ ಬಗ್ಗೆ ಚರ್ಚಾಗೋಷ್ಠಿ ಇರುತ್ತೆ. ಇನ್ನು ಭಾನುವಾರ ಬೆಳಗ್ಗೆ 10:30 to 12:30 ನಗರ ಕೃಷಿ, ಉತ್ತಮ ಆರೋಗ್ಯ, ಸ್ವಚ್ಛ ಪರಿಸರ ಎನ್ನುವಂಥ ವಿಷಯದ ಬಗ್ಗೆ ಚರ್ಚಾಗೋಷ್ಠಿ ಇರುತ್ತೆ. ಇದರಲ್ಲಿ ರೈತ ಬಾಂಧವರು ಭಾಗವಹಿಸಬಹುದು. ಇನ್ನು ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳು ಅಂದರೆ ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದಂಥ ಬೆಳೆ ಪದ್ಧತಿಗಳ ಬಗ್ಗೆ ಮಾಹಿತಿ ಪಡ್ಕೋಬಹುದು. ನೂತನವಾಗಿ ಬಿಡುಗಡೆಯಾದಂಥ ವಿವಿಧ ಬೆಳೆ ತಳಿಗಳ ಪ್ರಾತ್ಯಕ್ಷಿಕೆ ಇರುತ್ತೆ. ತೋಟಗಾರಿಕಾ ಬೆಳೆಗಳು ಮತ್ತು ನಿಖರ ಕೃಷಿ ಪ್ರಾತ್ಯಕ್ಷಿಕೆ ಇರುತ್ತೆ. ಸಮಗ್ರ ಬೇಸಾಯ ಪದ್ಧತಿ ಬಗ್ಗೆ ಪ್ರಾತ್ಯಕ್ಷಿಕೆಗಳು, ಸಿರಿಧಾನ್ಯಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಜೊತೆಗೆ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಕೂಡ ವೀಕ್ಷಿಸಬಹುದು, ಕೊಂಡ್ಕೋಬಹುದು. ಔಷಧೀಯ ಸಸ್ಯಗಳು ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಬಗ್ಗೆ ಮಾಹಿತಿ ಮತ್ತು ಬೇಸಾಯ ಕ್ರಮಗಳನ್ನು ತಿಳ್ಕೋಬಹುದು. ಜಲಾನಯನ ಪ್ರದೇಶ ನಿರ್ವಹಣೆ ಬಗ್ಗೆ ಮಾಹಿತಿ ಇರುತ್ತೆ, ಜೊತೆಗೆ ಪ್ರಾತ್ಯಕ್ಷಿಕೆ ಇರುತ್ತೆ. ಸಾವಯವ ಕೃಷಿ ಪದ್ಧತಿಗಳ ಬಗ್ಗೆ ಪದ್ಧತಿ ಪ್ರಾತ್ಯಕ್ಷಿಕೆಗಳನ್ನು ನೋಡಬಹುದು. ಇನ್ನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ಪೀಡೆ ನಿರ್ವಹಣೆ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ನೋಡಬಹುದು. ಇನ್ನು ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಬೆಳೆ ಸ್ಪಂದನೆ ಎನ್ನುವಂಥ ಪ್ರಾತ್ಯಕ್ಷಿಕೆ ವೀಕ್ಷಿಸಬಹುದು. ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆಗೂ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಜೊತೆಗೆ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಇರುತ್ತೆ. ಮಳೆ ನೀರು ಮತ್ತು ಮೇಲ್ಚಾವಣಿ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿ ಪಡ್ಕೋಬಹುದು. ಇನ್ನು ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಒಂದು ಪ್ರದರ್ಶನ ಇರುತ್ತೆ. ಕೊಯ್ಲೋತ್ತರ ತಾಂತ್ರಿಕತೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಜೊತೆಗೆ ಅಲ್ಲಿ ಸುಧಾರಿತ ಉಪಕರಣಗಳು, ಯಂತ್ರೋಪಕರಣಗಳನ್ನು ಕೂಡ ನೋಡಬಹುದು. ಬಿತ್ತನೆ ಬೀಜಗಳ ಪರೀಕ್ಷೆ ಮತ್ತು ಶೇಖರಣೆ ಬಗ್ಗೆ ಮಾಹಿತಿ ಪಡ್ಕೋಬಹುದು, ಪ್ರಾತ್ಯಕ್ಷಿಕೆಗಳನ್ನು ನೋಡಬಹುದು. ಇನ್ನು ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಸಾಕಣೆ, ಕೋಳಿ ಸಾಕಣೆ, ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಜೊತೆಗೆ ವಿವಿಧ ತಳಿಗಳ ಈ ಜಾನುವಾರುಗಳ ಪ್ರದರ್ಶನ ಕೂಡ ಇರುತ್ತೆ. ಇನ್ನು ಮಾರುಕಟ್ಟೆ ನೈಪುಣ್ಯತೆ ಬಗ್ಗೆ ನಾವು ಮಾಹಿತಿ ಪಡ್ಕೋಬಹುದು. ಹವಾಮಾನ ಚತುರ ಕೃಷಿ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಜೊತೆಗೆ ಅಲ್ಲಿ ಪ್ರಾತ್ಯಕ್ಷಿಕೆ ಕೂಡ ಇರುತ್ತೆ. ಇನ್ನು ಕೃಷಿನಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಪಡ್ಕೋಬಹುದು. ಜೊತೆಗೆ ಈ ಜೈವಿಕ ಹಾಗೂ ನವೀಕರಿಸಲ್ಪಡುವಂಥ ಇಂಧನದ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಇನ್ನು ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿ ಇದ್ದೇ ಇರುತ್ತೆ. ಕೃಷಿ ಪರಿಕರಗಳ ಮಾರಾಟ ಇರುತ್ತೆ. ಜೊತೆಗೆ ಈ ಕೃಷಿಗೆ ಸಂಬಂಧಪಟ್ಟ ವಿವಿಧ ತಾಂತ್ರಿಕತೆಗಳ ಒಂದು ಪ್ರಕಟಣೆಗಳನ್ನು ತಾವು ಕೊಂಡ್ಕೋಬಹುದು. ಮುಖ್ಯವಾಗಿ ರೈತ ಬಾಂಧವರು ನೇರವಾಗಿ ಈ ಕೃಷಿ ಮೇಳಕ್ಕೆ ಭಾಗವಹಿಸಿ ಮಾಹಿತಿ ಪಡ್ಕೋಬಹುದು. ಜೊತೆಗೆ ಈ COVID-19 ಇರೋದ್ರಿಂದ ಈ ವಿವಿಧ ಜಾಲತಾಣಗಳ ಮೂಲಕ ಈ ಒಂದು ಕೃಷಿ ಮೇಳವನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇದರ ಪ್ರಯೋಜನವನ್ನು ರೈತ ಬಾಂಧವರು ಪಡ್ಕೋಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ನಮ್ಮ ನಿಲಯದಿಂದ ಮುಂದಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಈಗ. ಈ ಸಂಜೆ ಮತ್ತು ನಾಳೆ ಮೂಡಿಬರುವ ಕಾರ್ಯಕ್ರಮಗಳು ಹೇಗಿವೆ? ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ 6:51 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. ಅಬುಧಾಬಿಯ ಜಯದ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುವ ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಮೊದಲನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:00 to 7:34 7:45 8:00 9:00 to 11:10 11:20 ಆಟದ ಕೊನೆಯವರೆಗೆ ನೀವು ಆಲಿಸಬಹುದು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:05 ಡಾ ದೊಡ್ಡರಂಗೇಗೌಡ ಅವರಿಂದ ಚಿಂತನ. 6:20 ಶುಭೋದಯ ನಮ್ಮ ಕರ್ನಾಟಕ ಕಾರ್ಯಕ್ರಮ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಸಾತೇನಹಳ್ಳಿ ಕುಮಾರಸ್ವಾಮಿ,